ಬಾಯಿ ಮೇಲಕ್ಕೆ ಹೋಗಿ ನೀರಾಗಿ ಕರೆಕ್ಟ್ ಬಿದ್ದು ಪರ್ವತದಿಂದ ನದಿಯಾಗಿ ಹಿಡಿದು ಮಧ್ಯ ಸಮುದ್ರವನ್ನು ಸೇರುತ್ತಾರೆ. ಸಮುದ್ರವನ್ನು ಸೇರಿದ ವೇಳೆ ಸಮುದ್ರದಲ್ಲಿ ಗಂಗಾದಿ ನದಿಗಳಿಗೆ ಕಂದ ನೀರು ಯಾವುದು, ಯಮುನೆಯ ನೀರು ಯಾವುದು, ಸಮುದ್ರದ ನೀರು ಯಾವುದು ಅನ್ನೋದು ಬೇರ್ಪಡಿಸುವುದಕ್ಕೆ ಚೇತನಗಳಾಗಿದ್ದರು ನದಿ ದೇವತೆಗಳಿಗೆ ತಿಳಿಯುವುದಿಲ್ಲ ಹೇಗೋ ಹಾಗೆ ಭಗವಂತನಿಂದಲೇ ಬಂದಿದ್ದರು. ಮಧ್ಯ ಭಗವಂತನೇ ಹೋಗಿ ಸೇರುವಂತಹ ಜೀವಕ್ಕೆ ನಾನು ಭಗವಂತನಿಂದ ಬಂದಿದ್ದೇನೆ, ಭಗವಂತನನ್ನು ಹೋಗಿ ಸೇರ್ತೇನೆ ಅನ್ನೋ ಅರಿವಿಲ್ಲದೆ ಅಂದಾಗ ಬರ್ತಾನೆ ಭಗವಂತ. ಜೀವ ತಾನೇ ಸ್ವತಂತ್ರನಾಗಿ ಈ ದೇಹದಲ್ಲಿ ಇಲ್ಲ, ಇದರೊಳಗೆ ನೀಡಿರ್ತಕ್ಕಂಥ ಒಬ್ಬ ಭಗವಂತ ಇದ್ದಾನೆ, ಸ್ವತಂತ್ರನವನ ಇದ್ದಾನೆ ಎಂಬುದನ್ನು ಹೇಗೆ ಅನುಸಂಧಾನ ಮಾಡುವುದು ಅಂತ ಮತ್ತೆ ಪ್ರಶ್ನೆ ಮಾಡಿದ. ಅದಕ್ಕೆ ಅವನು ಮರದ ದೃಷ್ಟಾಂತ, ಮರ ಅಂದ್ರೆ ಮರ ಅಂದ್ರೆ ಆ ಮರವೂ ಹೌದು ಈ ಮರವು ಇದು ಒಂದು ಮರವೇ, ಇದಕ್ಕೂ ವೃಕ್ಷ ಅಂತ ಏಷಃ ಅಸ್ಯ ಮಹತೋ ವೃಕ್ಷಸ್ಯ. ಈ ದೊಡ್ಡ ಮರ ಎಲ್ಲಕ್ಕಿಂತ ದೊಡ್ಡ ಮರ ಅಂದ್ರೆ ಮನುಷ್ಯ ಶರೀರವೇ, ಅದು ಶರೀರಗಳಲ್ಲಿ ಹೆಚ್ಚು ಮಹತ್ವ ದೊಡ್ಡ ಮರ. ಈ ದೊಡ್ಡ ವೃಕ್ಷದಲ್ಲಿ ಯಾವುದೋ ಒಂದು ಭಾಗದಲ್ಲಿ ಒಂದು ಟೊಂಗೆಯಲ್ಲಿ ಭಗವಂತ ಸನ್ನಿಧಾನ ಕಳಿಸಿಬಿಟ್ರೆ ಆ ಮರ ಇರುತ್ತೆ, ಮರಕ್ಕೆ ಜೀವ ಇರುತ್ತೆ, ಇನ್ನೊಂದು ಕಡೆಯಲ್ಲಿ ತಿರುಗುತ್ತಾ ಇರುತ್ತೆ, ಆದ್ರೆ ಆ ಟೊಂಗೆ ಒಣಗುತ್ತೆ. ಹಾಗೆ ಈ ದೇಹದಲ್ಲಿಯೂ ಯಾವುದು ಒಂದು ಭಾಗದಲ್ಲಿ ಭಗವಂತ ವಿಡ್ರಾ ಮಾಡಿಬಿಟ್ರೆ ಆ ಭಾಗ ಇಟ್ಟ ಆಗುತ್ತೆ. ಅದು ಒಂದು ಬೆರಳು ಇರಬಹುದು, ಒಂದು ಕೈ ಇರಬಹುದು, ಒಂದು ಕಾಲು ಇರಬಹುದು, ಯಾವುದು ಒಂದು ಕಿವಿ ಇರಬಹುದು, ಒಂದು ಕಣ್ಣು ಇರಬಹುದು, ಎರಡು ಕಣ್ಣು ಇರಬಹುದು, ಎರಡು ಯಾವ ಭಾಗದಿಂದ ಭಗವಂತ ಶಕ್ತಿಯನ್ನು ವಿಡ್ರಾ ಮಾಡ್ತಾನೆ ಆ ಭಾಗ ನಿಸ್ಸತ್ವ ಆಗುತ್ತೆ. ಅದಕ್ಕ ಜೀವ ಹೋದದ್ದು ಜೀವ ಇರ್ತಾನೆ, ಉಸಿರಾಡ್ತಾ ಇರ್ತಾನೆ. ಕೆಲವೊಮ್ಮೆ ಪೂರ್ತಿ ಮುಖ್ಯವಾದ ಭಾಗವನ್ನೇ ವಿಡ್ರಾ ಮಾಡಿಬಿಡ್ತಾನೆ. ಮನುಷ್ಯನಿಗೆ ಅತ್ಯಂತ ಮುಖ್ಯವಾದದ್ದು ಬುದ್ಧಿ, ಬ್ರೈನ್ ಸೆಲ್ಸ್, ಅದೇ ಕೆಲಸ ಮಾಡುದಿಲ್ಲ, ಮತ್ತೆ ಎಲ್ಲ ಕೆಲಸ ಮಾಡುತ್ತೆ, ಮತ್ತೆ ಎಷ್ಟು ಹಣ್ಣು ಕರಗುತ್ತೆ, ಏನಾಗುತ್ತೆ, ಊಟ ಮಾಡಿಸಿದ್ದು ಎಲ್ಲ ಆಗುತ್ತೆ. ಮನಸ್ಸು ಕೆಲಸ ಮಾಡುವುದಿಲ್ಲ, ಬುದ್ಧಿ ಕೆಲಸ ಮಾಡದೆ ಅನ್ಕಾನ್ಷಿಯಸ್ ಆಗಿ ವರ್ಷಗಳ ಕಾಲ ಮನುಷ್ಯ ಬದುಕುತ್ತಾನೆ. ಇದನ್ನು ನಾನು ಕಂಡಾಗ ನೋಡಿದ್ದೇನೆ. ಇಂಥ ಕೇಸುಗಳಲ್ಲಿ ಕಾನ್ಷಿಯಸ್ನೆಸ್ ಏ ಇಲ್ಲ, ಬದುಕಿದ್ದೇನೆ ಅನ್ನೋ ಎಂಥ ಭಯಾನಕರು, ಬದುಕಿದ್ದೇನೆ ಅನ್ನೋ ಎಚ್ಚರವೇ ಇಲ್ಲ, ಆದರೂ ಸಾಯೋದು ಇರವಿನ ಅರಿವಿಲ್ಲ. ಹಸಿವಾಯಿತು ಹೇಳುವಾಗಿಲ್ಲ, ಹಸಿವ ಬಾಯಿ ಹಾಕಿರುತ್ತೆ, ಜೀರ್ಣ ಆಗುತ್ತೆ, ಬಾಯಿ ಹಾಕಬೇಕು ಅಂತ ಹೇಳುವಾಗಿಲ್ಲ. ಈ ತರ ಬದುಕಿದಂತಹ ಮೂರು ಎರಡು ಮೂರು ಕೇಸುಗಳನ್ನು ನಾನು ನೋಡಿದ್ದೇನೆ. ಗಂಟೆ ಮುಟ್ಟಿ ಇರ್ತಾರೆ, ಕೆಲ ಆಹಾರ ಹಾಕ್ತಾರೆ, ಮನೆಯವರು ತಿಂದುಕೊಂಡು ಗಂಟೆ ಮುಟ್ಟಿ ಹಾಕ್ತಾ ಇರ್ತಾರೆ, ಆದ್ರೆ ತಲೆ ಒಂದು ಬಗ್ಗೆ ಕೆಲಸಕೊಂಡು ವಿಡ್ರಾ ಮಾಡಿಬಿಡ್ತಾನೆ ಭಗವಂತ. ಹಾಗೆ ಯಾವ ಭಾಗವನ್ನ ಭಗವಂತ ವಿಡ್ರಾ ಮಾಡ್ತಾನೆ ಆ ಭಾಗ ಒಳಗೆ ಹೋಗುತ್ತೆ, ಶುಷ್ಕವಾಗುತ್ತೆ, ಇನ್ವ್ಯಾಲಿಡ್ ಆಗುತ್ತೆ, ನಿಸ್ವತ್ ಆಗುತ್ತೆ, ಅದ್ರ ಜೀವ ಇರುತ್ತೆ. ಹಾಗಾದ್ರೆ ಜೀವಕ್ಕೆ ತನ್ನ ಇಂದ್ರಿಯಗಳ ಮೇಲೆ, ತನ್ನ ಕರ್ಜನಾದಿಗಳ ಮೇಲೆ, ತನ್ನ ಬುದ್ಧಿಯ ಮೇಲೆ, ಹೀಗೆ ಮನಕ್ಕೆ ತನ್ನ ತೊಂಗೆಯ ಮೇಲೆ ಸ್ವಾತಂತ್ರ್ಯ ಇಲ್ಲವ ನಿಯಂತ್ರಣ ಇಲ್ಲವ ಭಗವಂತ ಅದನ್ನು ಚಿಗುರು ಚಿಗುರು ಚಿಗುರುತ್ತೆ ಅಂತ ಇದ್ದಿದ್ರೆ ಇಲ್ಲ. ಹಾಗಾಗಿ ಜೀವ ಸ್ವತಂತ್ರ ಅಲ್ಲಪ್ಪ, ಒಂದು ಸ್ವತಂತ್ರವಾದ ಶಕ್ತಿ ಇದರ ಒಳಗೆ ಈ ಮನವನ್ನು ನಿಯಂತ್ರಿಸುವ ಒಂದು ಅಮರ ಶಕ್ತಿ ಇದೆ. ಆ ಶಕ್ತಿ ಅದು ಇರುವಂತಹದ್ದು ಅತ್ಯಂತ ಸೂಕ್ಷ್ಮವಾದ ಶಕ್ತಿ, ನನ್ನೊಳಗೂ ಇರುವಂತಹ ಶಕ್ತಿ, ಅದು ನನಗೆ ಯಾಕೆ ಗೋಚರವಾಗುವುದಿಲ್ಲ ಅಂತ ಕೇಳಿದಾಗ ಇದನ್ನೇ ದೃಷ್ಟಾಂತ, ಮನರೋಚಕವಾದ ದೃಷ್ಟಾಂತ. ಆ ಮರ ಯಾವುದೋ ಒಂದು ಮರ ತೋರಿಸಿ ತೊಂಗೆ ತೋರಿಸಿದ ಮರದಿಂದ ಒಂದು ಬೀಜ ತಾನು, ಆ ಮರದಿಂದ ಬೀಜ ತಂದ, ಮರದಿಂದ ತಂದ ಬೀಜವನ್ನು ಒಡೆದು ನೋಡುವಂತ ಒಡೆದ ಒಡೆದಿದ್ದ ಆ ಬೀಜದ ಕಾಯಿ, ಮರದ ಒಂದು ಕಾಯಿ ತಂದಿದ್ದಾನೆ. ಆ ಕಾಯಿ ನೋಡಿದ್ರೆ ಒಳಗೆ ಸಣ್ಣ ಸಣ್ಣ ಸಣ್ಣ ಸಣ್ಣ ಸಣ್ಣ ಬೀಜಗಳಿವೆ ಸಾಸಿವೆ ಕಾಳು, ಅದನ್ನು ಒಡೆದು ನೋಡುವಂತ ಅದನ್ನು ಒಡೆದು ಅದರೊಳಗೆ ಏನು ಇಲ್ಲ, ಏನು ಇಲ್ಲದ ಬಿತ್ತಿದ ದೇಶದ ಮರ ಆಗುವ ಹೇಗೆ ಅಂತ ಕೇಳಿದಪ್ಪ. ಏನು ಇಲ್ಲ ಅಂದ್ರೆ ಆ ಬೀಜ ಬಿತ್ತಿದ ತಕ್ಷಣ ದೊಡ್ಡ ಮರ ಆಯ್ತಾನೆ, ಆ ಬೀಜ ಹೋದ್ರು ಅದರ ಒಳಗೆ ಯಾಕೆ ಅದನ್ನು ಒಡೆದು ಚಿಗುರು ಬರುತ್ತೆ. ಯಾಕಂದ್ರೆ ಆ ಬೀಜದ ಒಳಗೆ ಒಂದು ಎನರ್ಜಿ ನಿನ್ನ ಕಣ್ಣಿಗೆ ಕಾಣದ ಎರಡು ಸಂಗತಿ, ಅದರೊಳಗೆ ಜೀವ ಇದೆ, ಆ ಜೀವ ಇರೋದ್ರಿಂದ ಅದು ಚಿಗುರೋದು, ಇದ್ರೆ ಸತ್ತೋಗಿದ್ರೆ ಬೀಜ ನಷ್ಟವಾಗುತ್ತೆ, ಚಿಗುರೋದೇ ಜೀವ ಮಾತ್ರ ಜೀವದೊಳಗೆ ಭಗವಂತ ಇದ್ದಾನೆ, ನನಗೆ ಜೀವವೇ ಕಾಣೋದಿಲ್ಲ ಜೀವದೊಳಗೆ ಹೋಗುತ್ತೆ ಅಂತ ನೋಡೋದು. ಅದು ಸೂಕ್ಷ್ಮವಾದ್ರಿಂದ, ಇವರು ಅತ್ಯಂತ ಸೂಕ್ಷ್ಮವಾದ ಸಂಗತಿ ಆದ್ರಿಂದ ಇದ್ದರೂ ಅದನ್ನು ಕಾಣೋದಿಲ್ಲಪ್ಪ. ಕಾಣದೇ ಇರುವಂತಹ ಶಕ್ತಿ ಇದ್ರೆ ಕಾಣುವ ಇಷ್ಟು ಸುಂದರವಾದ ಪ್ರಪಂಚ ನಿರ್ಮಾಣ ಆಗಿದೆ ಅಂತ ಇದನ್ನು ಅರ್ಥ ಮಾಡಿತು. ಸಯೇಶೋ ಅಡಿಮ ಐದನೇ ಇದನ್ನು ಪುಸ್ತಕ ಮಾಡ್ತಾ ಸಯೇಶೋ ಅಡಿಮ ಇತರ ತ್ರಿವಿಧ ಸರ್ವಂ ತತ್ ಸತ್ಯಂ ಆತ್ಮ ತತ್ತಮ ಶಿಶ್ವೇ ಇದಕ್ಕೆ ಐದನೇ ಮಾಡ್ತಾರೆ. ಒಂಬತ್ತು ಬಾರಿ ಈ ತತ್ವಮಸೆಯನ್ನು ಪರಮಂತ್ರ ಈ ಐದನೇ ದೃಷ್ಟಾಂತ ಕೊಟ್ಟು ಒಂದೊಂದೇ ಅಂತ ಸಂಸ್ಕಾರದಂತಹ ಶಕ್ತಿ ಒಳಗಿದೆ ಎನ್ನುವುದಕ್ಕೆ ಬೀಜದ ಒಳಗಿರತಕ್ಕಂತಹ ಸಂಸ್ಕಾರದ ಶಕ್ತಿಯಿಂದ ಮರ ಆದರೆ ಪುನಃ ಸಂಹಾರ ಮಾಡ್ತಾರೆ ದೇವಸ್ಥ ಯಾಕೆ ಯೇಸು ಅನಿಮಾ. ಆದ್ದರಿಂದ ಆ ಜ್ಞಾನಾನಂದ ಸ್ವರೂಪರಾದ ಎಲ್ಲರಿಗೂ ಪ್ರಿಯನಾದಂತಹ ಭಗವಂತ ಅನಿಮಾ ಅನಿಮಾ ಅಂದ್ರೆ ಅತ್ಯಂತ ಸೂಕ್ಷ್ಮವಾದ ಅರಿವಿಗೆ ಮಾತ್ರ ಗೋಚರವಾಗುವುದು. ಅತ್ಯಂತ ಸೂಕ್ಷ್ಮವಾದ ಅರಿವು ಅಂದ್ರೆ ಯಾವುದು? ಈಗ ನಾವು ಒಂದೊಂದು ಬಾರಿ ನಾವು ಈ ವಾಕ್ಯವನ್ನು ಓದುವಾಗಲೂ ಒಂದೊಂದು ರೀತಿಯಿಂದ ಹೊಸ ರೀತಿಯ ಅರ್ಥಾನುಸಂಧಾನ ಮಾಡಿಕೊಂಡು ಹೋಗಿ ಬರುವಂತಹ ರೀತಿ ಇದೆ. ಅನಿಮಾ ಅಂತಂದ್ರೆ ನಾನು ಈ ಮೂರು ತರ ವಿವರಣೆ ಕೊಟ್ಟೆ. ಈಗ ಇನ್ನೊಂದು ರೀತಿ ಬಂದೀಗ ಅನಿಮಾ ಅಂದ್ರೆ ಜೀವದ ಒಳಗೆ ಇರುವವ. ಈ ದೃಷ್ಟಾಂತ ಹೇಳಿದ್ರು. ಆದ್ದರಿಂದ ಜೀವದ ಒಳಗಿರುವವ ಜೀವಕ್ಕಿಂತಲೂ ಅವನು ಜೀವವೇ ನಮಗೆ ಗೊತ್ತಿರತಕ್ಕಂತಹ ವಸ್ತುಗಳಲ್ಲಿ ಸ್ಮಾಲೆಸ್ಟ್. ಅದರೊಳಗಿರ್ತಕ್ಕಂಥ ಅಂದ್ರೆ ಸ್ಮಾಲರ್ ದ್ಯಾನ್ ಸ್ಮಾಲೆಸ್ಟ್ ಅಂತ ಅನುವರಣೆಯ ಸ್ಮಾಲರ್ ದ್ಯಾನ್ ಸ್ಮಾಲೆಸ್ಟ್ ಅವನನ್ನು ತಿಳಿಯಲಿಕ್ಕೆ ಯಾವುದಂದ್ರೆ ಅನಿಮಾ ಅವನು ನಿನ್ನ ಒಳಗೆ ಇರುವವನನ್ನು ನೀನು ಅಣು ಅಲ್ವಾ ನಿನ್ನಿಂದ ತೆಗೆದು ಇದೇ ತಿಳ್ಕೋಬೇಕು ಅವರನ್ನ. ಮತ್ತೆ ಈ ಕಣ್ಣಿನಿಂದ ತಿಳಿಯೋದಲ್ಲ ಕಣ್ಣಿ ಕಾಣಿಸೋದಲ್ಲ ಮತ್ತೆ ನಿನ್ನ ಸ್ವರೂಪದಿಂದಲೇ ಅಣು ಅಂದ್ರೆ ಜೀವಸ್ವರೂಪ ಅಣುವಾದ ಜೀವಸ್ವರೂಪದಿಂದ ನೇಯನಾದಂತೆ ಅವನು ಅಣಿಮಾ ಅಂದ್ರೆ ಅತ್ಯಂತ ಅಣುವಾಗಿರ್ತಕ್ಕ ಜೀವಸ್ವರೂಪದಿಂದಲೇ ಅವನನ್ನು ತಿಳ್ಕೋಬೇಕು. ಯಾಕೆಂದ್ರೆ ಅವನು ಭಗವಂತ ಜ್ಞಾನಾನಂದ ಸ್ವರೂಪ. ಅದನ್ನು ಮಣ್ಣು ನೀರು ಬೆಂಕಿಯಿಂದ ಆಗಿರ್ತಕ್ಕಂತಹ ಈ ಭೌತಿಕವಾದಂತಹ ಇಂದ್ರಿಯಗಳ ಮೂಲಕ ಕಾಣುವುದು ಸಾಧ್ಯ ಇಲ್ಲ. ಅದು ಸಾಧ್ಯ ಇಲ್ಲ ಅಂದ್ರೆ ಆ ಅಂದರಿಯಾಗಿ ಒಬ್ಬನು ಭಗವಂತ ಅವತಾರ ಮಾಡಿದಾಗ ಎಲ್ಲರೂ ನೋಡ್ತಾರೆ. ರಾವಣನು ನೋಡಿದ್ದಾರೆ, ಈ ಕಣ್ಣಿನ ಮರಗಂಡಿನಿಂದ ಕೃಷ್ಣನನ್ನ ಕಂಸ ನೋಡಿದ್ದಾರೆ, ಸಜ್ಜನರು ನೋಡಿದ್ದಾರೆ, ದುರ್ಜನರು ನೋಡಿದ್ದಾರೆ, ರಾಮನನ್ನು ಸಜ್ಜನರು ನೋಡಿದ್ದಾರೆ, ದುರ್ಜನರು ನೋಡಿದ್ದಾರೆ. ಬಾಹ್ಯ ರೂಪ ಬೇರೆ ವಿಷಯ, ಅದು ಎಲ್ಲರಿಗೂ ಕಾಣಿಸ್ಕೋಬೇಕು ಅಂತ ಬಂದ ರೂಪ. ಆದ್ರೆ ಈ ನಾವು ಸಾಧನೆಯಿಂದ ಕಾಣುವ ರೂಪ ಮಾತ್ರ ಏನು ಮಾಡಿದ್ರು ಎಷ್ಟು ಸಾಧನೆ ಮಾಡಿದ್ರು ಹೊರಗಡೆ ಕಾಣುತ್ತಿಲ್ಲ. ನಾವು ಸಾಕ್ಷಾತ್ಕರಿಸಿಕೊಳ್ಳಬೇಕಾದ ರೂಪ ನಮ್ಮ ಅಂತರ್ಯಾಮಿ ರೂಪ ಅಥವಾ ನಮ್ಮ ಬಿಂಬ ರೂಪ ಏನಿದೆ ಅದು ಜ್ಞಾನಾನಂದಮಯ. ಅದನ್ನ ನೋಡಬೇಕಾಗಿದ್ರೆ ಜ್ಞಾನಾನಂದವಾದಂತಹ ವಸ್ತು ಮಾತ್ರವೇ ನೋಡಬಹುದು. ಹೊರತು ಮಣ್ಣಿನಿಂದ ಆದ ಕಣ್ಣು ಮಣ್ಣು ನೀರು ಬೆಕ್ಕಿ ಮಣ್ಣು ನೀರು ಬೆಕ್ಕಿದೆ ಲಕ್ಷ್ಮೀ ಬ್ರಹ್ಮ ವಾಯು ಈ ದೇವತೆಗಳು. ಅಂದ್ರೆ ಏನಾಯ್ತು, ಯಾವ ದೇವತೆಗಳು ನಿನಗೆ ಭಗವಂತನನ್ನು ತೋರಿಸಲಾರರು? ಈ ಭೂತಗಳು ಅಂದ್ರೆ ಅಷ್ಟ ದೇವತೆಗಳು. ಯಾವ ದೇವತೆಗಳು ನಿನಗೆ ಭಗವಂತನನ್ನು ತಂದು ತೋರಿಸಲಾರರು? ಯಾಕೆಂದ್ರೆ ಭಗವಂತ ಯಾವ ಯಾರ ಕಣ್ಣಿಗೂ ಗೋಚರವಾಗುವ ವಸ್ತುವೇ ಅಲ್ಲ. ಅವನನ್ನ ಈವನ್ ಪರಮಾತ್ಮ ದೇವತೆಗಳು ಕೂಡ ನಿನ್ನ ಎದುರು ತಂದು ತಿಳಿಸಿ ತೋರಿಸಲಾರ. ಮತ್ತಾಗಾದ್ರೆ ಅನಿಮಾ ಅತ್ಯಂತ ಸೂಕ್ಷ್ಮವಾಗಿರತಕ್ಕಂಥ ನಿನ್ನ ಜೀವಸ್ವರೂಪ ಉಂಟಲ್ಲ, ಅದು ಜ್ಞಾನಾನಂದಮಯ ಅನ್ನುವ ಜೀವಸ್ವರೂಪ. ಆ ಜ್ಞಾನಾನಂದಮಯವಾದ ಜೀವಸ್ವರೂಪ ಆ ಜ್ಞಾನಾನಂದಮಯ ಕಾಣುವ ಅಂದ್ರೆ ನಿನ್ನ ಕಣ್ಣು ಕಣ್ಣಿನ ಒಳಗೆ ಮನಸ್ಸು ಎಲ್ಲವೂ ಹೋಗ್ಬೇಕು. ಕಣ್ಣಿನಿಂದ ಕಾಣಲಿಕ್ಕೆ ಆಗುದಿಲ್ಲ, ಮನಸ್ಸಿನ ಕಣ್ಣಿನಿಂದ ಕಾಣಲಿಕ್ಕೆ ಆಗುದಿಲ್ಲ. ಮನಸ್ಸು ಕೂಡ ಶಿವ ಅನ್ನದ ವಿಕಾರ ಅನ್ನ ವಯಂ ಸೌಮ್ಯ ಮನಃ ಅದರ ದೇವತೆ ಶಿವ ಮನೋಭಿಮಾನಿ ಅವರು ಭಗವಂತನ ತೋರಿಸ್ತಾರ. ಯಾಕಂದ್ರೆ ಮನಸ್ಸು ಕೂಡ ಅದು ಮಣ್ಣಿನ ವಿಕಾರವೇ, ಅದು ಅದು ಮಣ್ಣಲ್ಲ, ಅದು ಚಿತ್ತು. ಇದು ಮೃತ್ಯು, ಅದು ಚಿತ್ತು. ಚಿನ್ಮಯವನ್ನು ಮೃಣಮಯ ತೋರಿಸಲಾರ. ಹಾಗಾದ್ರೆ ಮನಸ್ಸಿಗೂ ಆಚೆ, ತೇಜಸ್ಸಿಗೂ ಆಚೆ, ಮಣ್ಣಿಗೂ ಆಚೆ, ನೀರಿಗೂ ಆಚೆ, ಶ್ವಸನ ಮನಸ್ಸಿಗೂ ಎಲ್ಲಕ್ಕಿಂತಲೂ ಆಚೆಗೆ ಇದೆಲ್ಲವನ್ನೂ ಕೂಡ ಬಿಟ್ಟು ನೀನು ನಿನ್ನ ಸ್ವರೂಪದಲ್ಲಿ ಸ್ಥಿತ ನಾನು. ಈ 15 ಗದಗಳಲ್ಲಿ ಷೋಡಶಕಲ ಪುರುಷ ಅದರಲ್ಲಿ ಬಂದು ಪಂಚಭೂತಗಳು ಶ್ರದ್ಧಾ ಮುಖಂ ವಾಯು ಜ್ಯೋತಿ ಆಪಹ ಪೃಥ್ವಿ ಇಂದ್ರಿಯಂ ಮನಃ ನಮ್ಮ ನಾಥ್ವೀರ್ಯಂ ತಪಃ ಮಂತ್ರ ಕರ್ಮ ಲೋಕಾಹ ಲೋಕೇಶ ರಾಮಜ. ಇಂದ್ರಿಯದ ಬೇರೆಗಳಿದ್ದು ಆಚೆ ಆಚೆ ಹೋದಾಗ ನೀನು ಇದ್ದೆ ಐ ಅಹಂ ಇದೆಯಲ್ಲ ಆ 16ನೇ ಕಲೆ ಅದು ಜ್ಞಾನಾನಂದ ಸ್ವರೂಪ. ಆ ಜ್ಞಾನಾನಂದ ಸ್ವರೂಪವಾದಂತಹ ಆತ್ಮಕ್ಕೆ ಒಂದು ಕಣ್ಣಿದೆ. ಆ ಕಣ್ಣು ಜ್ಞಾನಾನಂದ ಸ್ವರೂಪ ಜ್ಞಾನಾನಂದದ ಆಕಾರ ಇದು ಎನರ್ಜಿ. ನಮ್ಮ ಕಣ್ಣು ಎನರ್ಜಿಯನ್ನು ನೋಡಲಾರ, ಮ್ಯಾಟರ್ ಮಾತು ನೋಡಬಹುದು. ಭಗವಂತ ಜ್ಞಾನಾನಂದ ಸ್ವರೂಪ ಅದು ಎನರ್ಜಿ. ಅದನ್ನು ಜೀವ ಸ್ವರೂಪವನ್ನು ಎನರ್ಜಿ ಶಕ್ತಿ ರೂಪ ಚೈತನ್ಯ ಅದು ಜ್ಞಾನಾನಂದ ಸ್ವರೂಪವಾದಂತಹ ಅಣುವಾದ ಆತ್ಮನಿಂದ ತಿಳಿಯಲ್ಪಡತಕ್ಕವ ಅಣುವ. ಅದರಿಂದ ಅವನು ಅಡಿಮ ನೀನು ಕಣ್ಣಿನಿಂದ ನೋಡಿ ಪ್ರಯತ್ನ ಮಾಡಿದ್ರೆ ಏನು ಪ್ರಯೋಗ ನಿನ್ನ ಒಳಗೆ ಇರುವವನು ನಾವು. ಅದರಿಂದ ನೀನೇ ಒಳಗಿನ ಕಣ್ಣು ತೆರೆದು ನೋಡಬೇಕು, ನಿನ್ನ ಸ್ವರೂಪದ ಕಣ್ಣು ತೆರೆದು ನೋಡಬೇಕು. ಆಗ ಮನಸ್ಸು ಈ ಇಂದ್ರಿಯಗಳು, ಈ ಪಂಚಭೂತಾತ್ಮಕವಾಗಿರತಕ್ಕಂತಹ ದೇಹ, ಈ ಪಂಚಭೂತಾತ್ಮಕವಾದ ಸಮಗ್ರ ಪ್ರಪಂಚ ಎಲ್ಲವೂ ಐತದಾತ್ಮ್ಯಂ. ಅವನಿಂದ ಸ್ಪಷ್ಟವಾಗಿ ಅವನಲ್ಲಿ ಹೋಗಿ ಸೇರುವ ಅವನ ಅಧೀನವಾಗಿರತಕ್ಕಂತಹ ಪರಾಧೀನ ವಸ್ತು ಅಲ್ಲಯ್ಯ, ಅದು ಅವನನ್ನು ಹೇಗೆ ತಿಳಿಯಬಹುದು? ಯಾಕೆಂದ್ರೆ ಇದು ಒಂದು ದೃಷ್ಟಿಯಿಂದ ಇದು ಅಸತ್ಯ, ಅದು ಸತ್ಯ. ಅರ್ಥ ಮಾಡುವಾಗ ತಪ್ಪಿದರೂ ಬೇರೆ ಕಷ್ಟಕಾರರು, ಆದರೆ ವಿಷಯ ಸರಿ, ಶಬ್ದ ಸರಿ, ಶಬ್ದಕ್ಕೆ ಅರ್ಥ ಮಾಡಿಕೊಂಡಂತವು. ಈ ಜಗತ್ತು ಅಸತ್ಯ, ಭಗವಂತ ಒಬ್ಬನೇ ಸತ್ಯ. ತತ್ ಸತ್ಯಂ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಅದು ಭಗವಂತನ ಲಕ್ಷಣ ಅಂತ ಹೇಳಿದ್ರೆ, ಆಗ ಸತ್ಯ ಭಗವಂತ ಆದರೆ ಇದು ಸತ್ಯ ಅಲ್ಲ ಅಂತ ಅರ್ಥ. ಸತ್ಯ ಅಂದರೆ ಸತ್ ಅಂದರೆ ಜ್ಞಾನ, ಡಿ ಅಂದರೆ ಆನಂದ, ಜ್ಞಾನ ನಿರ್ದಿಷ್ಟವಾದ ಜ್ಞಾನ ಆಗುವುದು ನಿರ್ದಿಷ್ಟ ನಿರ್ದಿಷ್ಟವಾದ ಜ್ಞಾನಾನಂದ ಸ್ವರೂಪ. ಆಮೇಲೆ ಸತ್ತು ಅಂದ್ರೆ ಸತ್ತಾದ ಸಾಧು ಸಮಸ್ತ ಕಲ್ಯಾಣ ಗುಣಗಳು, ಅದಕ್ಕೆ ನೆನೆ ಅಂದ್ರೆ ಸತ್ಯ ಅಂತಂದ್ರೆ ಸರ್ವ ಗುಣಪೂರ್ಣ ಅಂತ. ಯಾವುದಿದೆ ಅದು ಬಿಟ್ಟು ಉಳಿದದ್ದು ಯಾವುದು ಸರ್ವ ಗುಣಪೂರ್ಣ ಅಲ್ಲ. ಆ ಅರ್ಥದಲ್ಲಿ ಇಡೀ ವಿಶ್ವ ಅವನೊಬ್ಬನೇ ಸತ್ಯ. ಸತ್ಯ ಅಂದ್ರೆ ಸರ್ವ ಗುಣಪೂರ್ಣ, ಅವನೊಬ್ಬನೇ ಸತ್ಯ. ಉಳಿದದ್ದು ಅಸತ್ಯ ಅಂದ್ರೆ ಉಳಿದು ಯಾವುದು ಗುಣಪೂರ್ಣ ಅಲ್ಲ, ಅಪೂರ್ಣ. ಅಂದ್ರೆ ಅರ್ಥ ಭಗವಂತ ಒಬ್ಬನೇ ಪರ್ಫೆಕ್ಟ್, ಆಲ್ ಅದರ್ ಥಿಂಗ್ಸ್ ಆರ್ ಇಂಪರ್ಫೆಕ್ಟ್. ಇಷ್ಟೆ, ಅಸತ್ಯ ಅಂದ್ರೆ ಇಂಪರ್ಫೆಕ್ಟ್ ಅಂತ, ಸತ್ಯ ಅಂದ್ರೆ ಪರ್ಫೆಕ್ಟ್ ಅಂತ. ಈ ಅರ್ಥದಲ್ಲಿ ಇದನ್ನು ಅಸತ್ಯ ಪರ್ತತ್ ಸತ್ಯ, ಅವನೊಬ್ಬನೇ ಸತ್ಯ. ಯಾಕೆಂದ್ರೆ ಅವನೊಬ್ಬನೇ ಆತ್ಮ. ಯಾರು ಆತ್ಮವೋ ಅವನೇ ಸತ್ಯ. ಆತ್ಮ ಅಂದ್ರೆ ಆ ತನ್ನ ಗುಣ. ಯಾರು ಗುಣಪೂರ್ಣನೋ ಅವನು ಸತ್ಯ, ಯಾರು ಗುಣಪೂರ್ಣ ಅಲ್ಲೋ ಅದನ್ನ ಅನಾತ್ಮ. ನಾನು ಅದೆಲ್ಲ ಆತ್ಮರೂ ಅಲ್ಲ, ಜೀವಾತ್ಮದು ನಿಜವಾದ ಅರ್ಥದ ಆತ್ಮರೇ ಅಲ್ಲ, ಅದೆಲ್ಲ ಅನಾತ್ಮ. ಯಾಕೆಂದ್ರೆ ಅನಾತ್ಮರು ಅಥವಾ ದುರಾತ್ಮರು, ಗುಣಪೂರ್ಣತ್ವ ಇದ್ದದ್ದು ಆತ್ಮ. ಎಲ್ಲಿ ಗುಣಪೂರ್ಣತೆ ಇಲ್ಲ ಅದು ನಿಜವಾದ ಆತ್ಮವೇ ಅಲ್ಲ. ಆತ್ಮ ಆದ್ದರಿಂದ ಅದತ್ತು ಶಿಷ್ಯ ಏನು ಅಂತ ಅರ್ಥ. ಭಗವಂತನಿಂದ ಶ್ರೇಷ್ಠವಾದ ಪ್ರಪಂಚದ ಒಂದು ತುಣುಕು, ಈ ಅಗಾಧವಾದ ಪ್ರಪಂಚ, ಅಗಾಧವಾದ ಪ್ರಪಂಚದ ಒಂದು ಕಣ ಪ್ರಪಂಚ. ಭಗವಂತನಿಂದ ಶ್ರೇಷ್ಠವಾದ ಪ್ರಪಂಚವೇ ಅಗಾಧ. ಭಗವಂತ ಬಿಡಿ, ಆ ಅಗಾಧವಾದ ಪ್ರಪಂಚ ನೀನು ಒಂದು ಕಣ. ಏನ್ ಅಹಂಕಾರ ಬರ್ಲಿಕ್ಕೆ? ಈ ಅಹಂಕಾರ ಮನುಷ್ಯನ ದೇವರಿಂದ ದೂರವಾಗಿತ್ತು. ಅದರಿಂದ ಅಹಂಕಾರ ಮಾಡುವವರಿಗೆ ಅಹಂಕಾರ ಅದು ಎಲ್ಲಿ ತರಬೇಕು ನಾನು ಹೇಳಿದೆ ಮೊದಲು. ಸಂಸಾರ ತಂದೆಗೆ ನಮಸ್ಕಾರ ಮಾಡಬೇಕು ಬೇಡ ಅಂತ ಬಂದವನು. ನಾನು ಹೆಚ್ಚು ಹೋಗಿದ್ದವ. ಕೆಲವರಿಗೆ ಈ ಅಹಂಕಾರ ಇತ್ತು. ಜ್ಞಾನವನ್ನು ಕಂಡಾಗಲೂ ನಮಸ್ಕಾರ ಮಾಡದೇ ಇರತಕ್ಕಂತಹ ನೀಚ ಮನೋಹಿತಾರೆ. ಅವರಿಗೆ ಎಷ್ಟು ಜನ್ಮ ಆದರೂ ಉದ್ಧಾರ ಆಗುತ್ತೆ. ಕೃಷ್ಣ ಅವರು ಎಲ್ಲಿ ಜ್ಞಾನ ಕಂಡಿದೆ ಅಲ್ಲಿ ತಾನೆ ಬಂದಿಸು. ಜ್ಞಾನ ಕಂಡಾದರೂ ನುಣಿಸಿಕೊಳ್ಳೋ ಸ್ವಭಾವದಲ್ಲಿ ಜ್ಞಾನಿಗಳಿಗೆ ನಾವೇ ನಮಸ್ಕಾರ ಮಾಡಿ ನಾವೇನ್ ಕಂಡಿ ಅಂತ. ಅದೇ ಅಜ್ಞಾನದಲ್ಲಿ ಅಜ್ಞಾನದಲ್ಲಿ ನಾವೇನು ಕೂಡ ಬೇಕು ನೋಡಿರ್ತಾರೆ. ಅವರಿಗೆ ದೇವರು ಎಂದು ಉದ್ಧಾರ ಮಾಡೋದಿಲ್ಲ, ದೇವತಾ ಉದ್ಧಾರ ಮಾಡೋದಿಲ್ಲ. ಯಾಕಂದ್ರೆ ಜ್ಞಾನಿಗಳಿಗೆ ದ್ರೋಹ ಮಾಡಿದಂತಹ ಪಾಪ, ಜ್ಞಾನದ ದ್ರೋಹ ಅದಕ್ಕಿಂತ ದೊಡ್ಡ ಪಾಪಗಳು. ಅದರಿಂದ ಎಲ್ಲಿ ಜ್ಞಾನವನ್ನು ಕಂಡಾಗ ಗೌರವಿಸಬೇಕು ಅನ್ನೋ ಬುದ್ಧಿ ಇಲ್ಲ, ಅದು ನೀಚ ಬುದ್ಧಿ, ಅದು ತಾಮಸ ಬುದ್ಧಿ, ಅದು ಎಂದೂ ಸಾಧ್ಯದ ಆಗುವುದು ಸಾಧ್ಯ ಇಲ್ಲ ಸುಲಭದಲ್ಲಿ. ಅಂಥ ಬುದ್ಧಿ ಉದ್ಧಾರ ಆಗುವ ಬುದ್ಧಿ ಅಲ್ಲ, ಅದು ಪತನದ ದಾರಿ, ಅಧಪಾತ ಹೊಂದುವ ದಾರಿ, ಅಥವಾ ಅಧಪಾತ ಹೊತ್ತಾರೆ. ನೀನು ಇವರಾಗೆ ನಾನು ಯಾಕೆ ನಮಸ್ಕಾರ ಮಾಡಬೇಕು? ನಾನು ಯಾರಿಗೊಮ್ಮೆ ಇದ್ದ ನಿಂತು ಬಿಟ್ಟಿದ್ದಾನೆ? ಇದಕ್ಕೆ ದಂಡಕ ನಾನು ಯಾವಾಗಲೂ ಕೂಡ ಇನ್ನೊಬ್ಬರಿಗೆ ಬಗ್ಗುವುದು ದೊಡ್ಡ ಬಂದನೆ ಅಂದರೆ ನೆಟ್ಟಿಗೆ ಇರುವುದು ದಂಡತ. ಯಾವ ಇನ್ನೊಬ್ಬರಿಗೆ ನಾ ಬಗ್ಗುವುದಿಲ್ಲ ಅನ್ನೋದು ಉಂಟಲ್ಲ, ಅದಕ್ಕಿಂತ ದೊಡ್ಡ ದಂಡತನ ಇಲ್ಲ. ಇನ್ನೊಬ್ಬರ ಮುಂದೆ ಸೆಟದು ನಿಲ್ಲುವುದು ದೂರ್ತನ, ಅದು ಅನ್ಯವಾದ ಪರಾಕಾಷ್ಠ. ಈಗೋ ಒಂದು ದೊಡ್ಡ ಪರಂಪರೆ, ದೊಡ್ಡ ಮನೆತನ. ಈ ದೊಡ್ಡ ದೊಡ್ಡ ಯಾವುದು ದೊಡ್ಡದಿಲ್ಲೇ ಇಲ್ಲ. ದಂಡ ದೊಡ್ಡದೇ ದೊಡ್ಡ ಆಗಿರುತ್ತದೆ. ದಂಡತನವೆಯನ್ನು ದೃಷ್ಟಿಕೆಯಾಗಿ ಇನ್ನೊಬ್ಬರ ಮುಂದೆ ತಲೆವಾದಂತಹ ನೀಚ ಮನು, ಅದು ವೇದಾಂತದಲ್ಲಿ ಪರಮನೀಚ ಮನೋಗತಿ ಬಂತು. ಅದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟ ಬಂತು. ಆ ಮಗನ ಒಂಚೂರು ಬಗ್ಗಿಸಬೇಕು. ಯಾರು ಮುಂದೆ ನಮಸ್ಕಾರ ಮಾಡೋ ದಂಡ ಬಿಟ್ಟುಬಿಟ್ಟಿದ್ದ? ನಮಸ್ಕಾರ ಮಾಡಿ ಮಾತು ಮಾಡಬೇಕಾಗುತ್ತೆ ನಾನು ತಿರುಗಿ ನಿಂತಿದ್ದ. ಅಪ್ಪನಿಗೆ ನಮಸ್ಕಾರ ಮಾಡಲಿಲ್ಲ. ಈ ಹುಡುಗನ ಏನಾದ್ರೂ ಇನ್ನೊಬ್ಬರಿಗೆ ನಮಸ್ಕಾರ ಮಾಡುವಂತೆ ಮಾಡಬೇಕು ಅಂತ ಇಷ್ಟೆಲ್ಲ ಕಷ್ಟಪಟ್ಟದ. ಸರಿ, ಈಗ ಆಮೇ ಉದಾಹರಣೆ ಕೊಟ್ಟು ಸಾಧ್ಮ ತಪ್ಪಿಸಿ ನೀನು ಅಹಂಕಾರ ಪಡುವಂತಹ ಏನಿಲ್ಲಪ್ಪ. ನೀನು ಈ ಪ್ರಪಂಚದ ಒಂದು ಅನಂತ ಜೀವಜಾತದಲ್ಲಿ ಒಂದು ಅನುಮಾನ, ಯಾವ ಯೋಗ್ಯತೆಯೂ ಇಲ್ಲ ನಿನಗೆ. ನೀನು ಅಪರದಂಡ ವಸ್ತು. ಏನು ಅಹಂಕಾರ? ಯಾಕೆ ಬೀಗ್ತೀಯ ಸುಮ್ಮನೆ ಅಂತ ಹೇಳಿದ. ಇಷ್ಟು ಹೇಳಿದ್ರು ಪಕ್ಕ ಹೋಗುವುದಿಲ್ಲ, ಅಹಂಕಾರ ಪಕ್ಕ ಹೋಗುದು. ಯಾವುದಾದ್ರೂ ನೀವು ಅಹಂಕಾರ ಪಕ್ಕ ಹೋಗುವುದಿಲ್ಲ, ಅದು ಹುಟ್ಟಿದಾಗ ಹೊಟ್ಟೆಯಲ್ಲಿ ಕಟ್ಟಿ ಹೋಗಿಬಂದದ್ದು. ಅಹಂಕಾರ ಪರಾಶರ್ವೇದ ಮತ್ತು ಈ ಆಕಾಶ ಮುಟ್ಟ ನಿಂತಿದ್ದಾನ ವಿದ್ಯಾಭೇತು ನೀವು ಕೂಡ ನನಗೆ ಸಮಾಕಲ್ಲಿ ಸಾಗಲಿದೆ. ಇನ್ನು ಸ್ವಲ್ಪ ಹೇಳುವುದಿಲ್ಲ. ಐದು ದೃಷ್ಟಾಂತವನ್ನು ಕೇಳಿದ್ರು, ಆರನೇ ದೃಷ್ಟಾಂತ ಕೋಯೇವ ಮಾಭವಾ ವಿದ್ಯಾಭೇತು ಇನ್ನು ಸ್ವಲ್ಪ ಹೇಳಿ ನನಗೆ ಪೂರ್ತಿ ಮನವರಿಕೆ ಆಗಲಿಲ್ಲ. ತಥಾ ಸೌಮ್ಯ ವಾಚ ಇವನು ಎಷ್ಟು ಕಟ್ಟಗೆ ಎಷ್ಟು ಸಮಾಧಾನ ಇವನು ಬೀಗಬಹುದು ಅಪ್ಪ ಅಪ್ಪನಾಗಿ ಅಹಂಕಾರ ಮಾಡಬಹುದು. ಆಯ್ತಪ್ಪ ಆಯ್ತು ಮಗು ಹೇಳಿ, ಯಾಕೆಂದ್ರೆ ಅಹಂಕಾರ ಮಾಡೋದು ಮುಖ್ಯ ಅಲ್ಲ, ಅಹಂಕಾರ ತೆಗೆಯೋದು ಮುಖ್ಯ. ಅಹಂಕಾರ ಇರೋದು ಸುಲಭ, ಕಳಚಿಕೊಳ್ಳೋದು ಕೂಡ ಕಷ್ಟ. ಅದರಲ್ಲಿ ಮಗನಿಗೆ ತಲೆಯೊಳಗೆ ತುಂಬಿದ ಅಹಂಕಾರವನ್ನು ಕಳಚಿ ಅವನನ್ನ ದೊಡ್ಡವರ ಮುಂದೆ ತಲೆಬಾರುವಂತೆ ಮಾಡಿದೆ. ಯಾರಿಗೂ ನಮಸ್ಕಾರ ಮಾಡೋಣ ತಿಳಿಸ್ಬಿಟ್ಟಿದೆ. ಈಗ ನಮಸ್ಕಾರ ಮಾಡಿದ ಶುಭ ನಾನು ಗುರುಕುಲದಲ್ಲಿ ಕಲ್ಪ ಬಂದವ ಇಂಥದೆಲ್ಲ ಗುಂಪು ಅನ್ನಯ್ಯ ಆಗಿಬಿಟ್ಟಿದೆ. ಆ ಹುಡುಗ ಮಗ ಆಗಿಬಿಟ್ಟು ಅದಕ್ಕೆ ಅವನು ಎಷ್ಟು ಚಿಕ್ಕ ದೃಷ್ಟ ಅಂದ್ರೆ ಬೆಳ್ಳಿಯ ಎಲಿಮೆಂಟರಿ ಶಾಲೆಯ ದೃಷ್ಟಾಂತದಿಂದ ಅವನ ಟ್ರೈನ್ ಮಾಡುವಷ್ಟು ಅವನ ಅಪ್ರಬುದ್ಧ ಇದ್ದಾನೆ. ಅದು ನಾನು ಗುರುಕುಲ ಕಲ್ಪ ಬಂದವ ಅವನು ಅಹಂಕಾರ ಮಾಡಿದ್ರು. ಅವನು ಏನ್ ಮಾಡ್ತಾನೆ ಇವ ಬಹಳ ವಿಚಿತ್ರ ಪೂರ್ತಿ ಅಹಂಕಾರ ತೆಗೆಯುವಂತ ದೃಷ್ಟಾಂತ. ಇನ್ನೊಂದು ದೃಷ್ಟಾಂತ ಹೇಳಿದ ಪಾಠ ಆದರೆ ಆರನೇ ಆರನೇ ದೃಷ್ಟಾಂತ ಐದು ದೃಷ್ಟಾಂತಗಳಿಂದ ಆಯ್ತು. ಅದಕ್ಕೆ ಭಗವಂತ ಆಗೋದಿಲ್ಲ, ಆದರೂ ಅವನು ಅವನು ಇದ್ದಾನೆ ಅಂತ ಮನವರಿಕೆ ಮಾಡಿಕೊಳ್ಳಿ. ಹಾಗೆ ಅದಾದ್ರೆ ಪುನಃ ಪ್ರಶ್ನೆ ಅವನು ಅವನು ಕಾಣೋದಿಲ್ಲ ಆದ್ರೆ ಕಾಣೋದೇ ಇಲ್ಲ, ಏನ್ ಮಾಡಿದ್ರು ಕಾಣೋದಿಲ್ಲ. ಮತ್ತೆ ಹಾಗಾದ್ರೂ ಅವನು ಇದ್ದಾನೆ ಅಂತ ಹೇಗೆ ಗೊತ್ತಾಗುವುದು? ಈಗ ಅದು ಕಾಣಲಿಲ್ಲ ನಿಮಗೂ ಕಾಣದೆ ಇದ್ದದನ್ನು ಇದ್ದ ಅಂತ ಹೇಳ್ತೀವಿ ನೋಡಿ ಮಾತ್ರ. ಅದಕ್ಕೆ ಅವನು ಲವಣನ ಎಂದು ಮುಂದಕ್ಕೆ ವ್ಯವಸಾಯ ಅಥವಾ ಪ್ರಾದುರ್ಮುಷಿ ತಥಾ ಒಂದು ಕೆಲಸ ಏನು ಒಂದು ಮುಷ್ಟಿ ಉಪಯೋಗ ಮಾಡ್ತಾರೆ. ಲವಣನ ಎಂದು ಮುಂದಕ್ಕೆ ವ್ಯವಸಾಯ ಪಾತ್ರೆ ಆ ಪಾತ್ರೆ ತಂಬಿಕೆ ನೀರಿಡು ಆ ಒಂದು ಮುಷ್ಟಿ ಉಪ್ಪು ತಾ ನಾನು ನೀರಿಗೆ ಹಾಕಿ ಅದು ಮಾಡ್ಕೊಳ್ತಾನೆ ಅಷ್ಟೇ. ಇವತ್ತು ಪಾಠ ಇದ್ದಕ್ಕೆ ಇಷ್ಟೇ ಮಾಡಿ ಇವತ್ತು ಪಾಠ ಬಂದು ಮಾಡ್ಕೊಳ್ತಾರೆ. ಲವಣನ ಎಂದು ಮುಂದಕ್ಕೆ ವ್ಯವಸಾಯ ಅಥವಾ ಪ್ರಾದುರ್ಮುಷಿ ತಥಾ ನಾಳೆ ಬೆಳಿಗ್ಗೆ ಬಾ ಮತ್ತೆ ನೋಡಿ ಇವರು ಮಾಡ್ತಾರೆ ಉಪ್ಪು ನೀರಿಗೆ ಹಾಕಿ ಅಥ ಮಾ ಪ್ರಾತಃ ಉಪಸಿದ್ಧ ನಾಳೆ ಬೆಳಿಗ್ಗೆ ಒಂದು ವಿಷಯ ಪಾಠ ನಾನು ಅದಕ್ಕೆ ಯಾರಿಗಾದ್ರೂ ತಿಳಿದು ಅರ್ಥ ಆಗುವಂತಹ ಸಂಬಂಧ ನೀರು ಹಾಕಿ ನಾಳೆ ಬೆಳಿಗ್ಗೆ ಬಾರದು ಏನ್ ಹೇಳ್ತಾರಪ್ಪ ಅಂತ ಅವ್ರು ಎಂತ ಯಾರಿಗೆ ನಾನು ಉಸ್ತು ಹಾಕು ನೋಡಿ ಅವ್ರು ಪ್ರಚಂಡ ಪ್ರಶ್ನೆ ಹಾಕು ಅವ್ರಿಗೆ ತಲೆ ಹೋಗುದಿಲ್ಲ ಯಾಕಪ್ಪ ಹೀಗೆ ಹೇಳ್ತಾರೆ ಅಂತ ನೀರು ಮುಂದೆ ಹಾಕಿದ ಅಲ್ಲ ಉಪ್ಪು ನೀರಿಗೆ ಹಾಕಿದ ಹೋಗಿ ಮಾಡ್ಕೊಂಡ ತಂಡ ತಥಾ ಚಕಾರ ಸಹ ತಥಾ ಚಕಾರ ಹಾಗೆ ಮಾಡಿದ ನೀರು ಮುಂದೆ ಹಾಕಿದ ಆಮೇಲೆ ತಂಬೋವಾಚ ಬೆಳಗಾಯ್ತು ಹೋಗಿ ಮಾಡ್ಕೊಂಡ ಆರಾಮ ನಿಶ್ಚಿಂತೆಯಿಂದ ಮಾಡ್ಕೊಂಡ ಸ್ವಲ್ಪ ಸೀರಿಯಸ್ ಆಗಿದ್ದಾರೆ ಅಪ್ಪ ನೀರಿಗೆ ಹಾಕಿ ಅಂತ ಹೇಳಿದ್ರು ಏನಾಯ್ತು ಅಕ್ಕರ ಬಡಿಗೆ ನಿದ್ದೇ ಬರ್ಲಿಕ್ಕೆ ಈಗ ಹಾಕಿ ಹೋಗ್ತಿದ್ರೆ ಮಾಡಿದ ಬೆಳಗಾದ ಬಂದ ಕರೆದು ಅಪ್ಪ ಅಪ್ಪ ಕರೆದು ಅವ್ರು ಹೇಳ್ತಾರೆ ದೋಷ ಲವಣನೆ ಎಂದಕ್ಕೆ ಯವಧಾಹ ಅಂತ ಆಹಾರ ನಾನು ನಿನ್ನೆ ರಾತ್ರಿ ದೋಷ ಅಂದ್ರೆ ಸಂಸ್ಕೃತಿ ದೋಷ ಅಂದ್ರೆ ದೋಷ ಅಂತ ದೀರ್ಘ ಅದೇ ಪ್ರದೋಷ ಪ್ರದೋಷ ಅಂದ್ರೆ ಸಂಜೆ ಅಂದ್ರೆ ರಾತ್ರಿಗಿಂತ ಮೊದಲು ದೋಷದ ಕಡೆಗೆ ಹೋಗುವಂತ ಪ್ರದೋಷ ದೋಷ ಅಂದ್ರೆ ಯದ್ ದೋಷ ಲವಣನೆ ಎಂದಕ್ಕೆ ಯವಧಾಹ ಆ ರಾತ್ರಿಯಲ್ಲಿ ನೀರಿನಲ್ಲಿ ಏನೋ ಹಾಕ್ಲಿಕ್ಕೆ ಕೊಟ್ಟಿದ್ದೆ ಅಂತ ಉಂಟು ಹೌದು ಹೌದು ಏನ್ ಮಾಡ್ತೀನಿ ಹಾಕಿದ್ದೇನೆ ಅಂತ ಅಂದ್ರೆ ಆಹಾರ ಕೊಡಬಾರ್ದು ಅವು ಕೊಡ್ಬಾರ್ದ ಹಾಕಿ ನೀರು ಹಾಕಿದ್ರು ಉಪ್ಪು ಹಿಡ್ಕೊಳ್ಬಾರ್ದು ಹೋಗಿದ್ದೆ ಅಂತಾರೆ ಅಂದ್ರೆ ಇದು ಇದನ್ನು ತುಂಬಾ ಸಹ ವಿಚಿತ್ರ ಇರ್ತದೆ ಎಷ್ಟು ಮನುಷ್ಯ ಪುಸ್ತಕವನ್ನು ಓದಿದ್ರು ಬುಕ್ಕಿಷ್ ನಾಲೆಜ್ ಈಸ್ ನಾಟ್ ಈಕ್ವಲ್ ಟು ಎಕ್ಸ್ಪೀರಿಯನ್ಸ್ ಅದಕ್ಕೆ ಉಪ್ಪು ನೀರು ಹಾಕಿ ಕರೆದಂತೆ ಅನ್ನೋದು ಗೊತ್ತಿಲ್ಲ ಬುಕ್ಕಿಷ್ ನಾಲೆಜ್ ಅವರು ಅವನಿಗೆ ಉಪ್ಪು ಎಲ್ಲ ನಿರ್ಧಾರದಲ್ಲಿ ಇರುತ್ತೆ ನಾನು ತೋರ್ತೇನೆ ಇಲ್ಲ ಹೋಗಿದ್ದೆ ಲವಣನೆ ದೊಡ್ಡ ದೋಷ ಲವಣನೆ ಅದಕ್ಕೆ ಅವಧಾಹ ಅಂತ ಆಹಾರ ಎಷ್ಟು ಮೆದುವಾಗಿ ಮಾತಾಡ್ತಾನೆ ಅಂತ ಅಪ್ಪ ಒಂದು ಇದ್ದಾನೆ ಇವನನ್ನ ಅಂತ ತದ ಆಹಾರ ಆ ಉಪ್ಪು ನಿನ್ನೆ ರಾತ್ರಿ ನಾನು ಅದೇ ಹಾಕಲಿ ಕೇಳಿದ್ದೆ ಮಲಗುವಾಗ ಅದು ಒಂಚು ತರ್ತೀಯ ತರ್ತೀಯನಪ್ಪ ಹೋದ ಕೈ ಹಾಕಿದ ಉಪ್ಪು ತೆಗೆಯುವ ತದ್ಭಾವ ಮನುಷ್ಯದ ವಿವೇದ ಪ್ರತಿವೇದ ಯಥಾ ವಿಲೀನ ಮೇವ ಅದು ಕರಗಿ ಹೋಗ್ಬಿಟ್ಟಿದೆ ಪೂರ್ತಿ, ಅದನ್ನು ಹರಡಿದ್ರೆ ಇಲ್ಲ ಕೈಗೆ ಅದು ಇಲ್ಲ ಅದು ಸಿಗೋಲ್ಲ ಕೈಗೆ. ಹೌದಾ ಸಿಗಲ್ವಾ? ಉಪ್ಪು ಇಲ್ಲ, ಉಪ್ಪೇ ಇಲ್ಲ, ಹಾಕಿ ಉಪ್ಪೇ ಇಲ್ಲ ಅದನ್ನು. ಹೌದಾ ಅಂತ ಅಸಿ ಅಂದಾಡ ಆಚರಣೆ ಅದು ಅಡಿಯಿಂದ ಒಂದು ಸ್ಪೂನ್ ನೀರು ತೆಗೆದು ಕುಡಿ ಹೇಗಿದೆ ಕೊಸಮಿಗೆ ಲವಣಿ ಉಂಪಿದೆ. ಮಧ್ಯಾಹ್ನ ಆಚರಣೆ ಮಧ್ಯದ ಒಂದು ಸ್ಪೂನ್ ತಗೊಂಡು ಯಜುರ್ವೇದ ಸ್ವಾಮಿ ಹೆಂಗಿದೆ ಕಸಮಿಗೆ ಲವಣಿ ಮಧ್ಯಾಹ್ನ ಆಚರಣೆ ಮನೆಯದ್ದು ಮೇಲ ನೀರು ಒಂದು ಸ್ಪೂನ್ ತೆಗಿ ಕಸಮಿಗೆ ಲವಣಿ ಸಾವಯದ ಸ್ವಾತಕ್ಕೆ ಉಪ್ಪು ಇದೆ. ಈಗ ಮೂರು ಶಕ್ತಿ ನೀರು ತಗೊಂಡ್ರೆ ಅಡಿಯಿಂದ ಮಧ್ಯದಿಂದ ಬೆಳೆಯುತ್ತೆ ಕಸಮಿಗೆ ಲವಣಿ ಉಪ್ಪಿದೆ ಮತ್ತೆ ಉಪ್ಪಿಲ್ಲ ಅಂತ ಹೇಳಿದೀನಿ. ಅಭಿಪ್ರಾಸೇನ ಚೆಲ್ವ ನೀರನ್ನ ನೀರ ಚೆಲ್ಲಿ ಬರೇ ಈ ನಿನ್ ತಲೆ ಖಾಲಿ ಆಗಿ ಖಾಲಿ ಮಾಡ್ಕೊಂಡು ಬಂದು ತಲೆ ಇದೆ. ಅಭಿಪ್ರಾಸೇನ ಉಪಸೀದಂತಹ ನಿನ್ ತಲೆ ಖಾಲಿ ಮಾಡಿಕೊಂಡು ಕೂತಿದ್ಯಲ್ಲ ಆ ತಂಬಿಗೆ ಹೊರಗೆ ಚೆಲ್ವ ನೀರು ಆ ನೀರಿನ ಅವಶ್ಯಕತೆ ಇಲ್ಲ. ನಿನ್ ಗೊತ್ತಾಯ್ತಲ್ಲ ಅಡಿಯಲ್ಲಿ ಯಾವ ಮೂಲೆಯಿಂದ ನೀರು ತೆಗೆದು ಉಪ್ಪಿದೆ. ಹಾಗಾದ್ರೆ ಏನಾಗಿದೆ ಉಪ್ಪು ಕಾಣೋದಿಲ್ಲ ಅಂದ್ರೆ ಎಲ್ಲ ಬೇರೆ ಉಪ್ಪು ಭಗವಂತ ಕಾಣೋದಿಲ್ಲ ಎಲ್ಲವರೂ ಕೊಟ್ಟಿದ್ದಾನೆ ಕಾಣದೇ ಇದೆ ಎಂದು ಗೊತ್ತಾಗುತ್ತೆ. ಹೀಗೆ ಎಷ್ಟು ಸಿಂಪಲ್ ಆಗಿ ಕಡೆ ಬಿಡ್ತಾರೆ ನೋಡಿ ಅಭಿಪ್ರಾಯ ಏನಂತದ್ದು ಅಥವಾ ಅಭಿಪ್ರಾಯ ಏನಂತದ್ದು ಆ ಉಪಸ್ಥಿತ ನೀರಿನಲ್ಲಿ ಬಾರಿಯ ಇದಕ್ಕೂ ಹೇಳ್ತೀನಿ ಪಾಠ ತಂತ್ರ ತಥಾ ಚಕಾರ ಹಾಗೆ ಮಾಡಿ ಚೆಲ್ಲಿದ ಏನಾಗಿತ್ತು ಆದರೆ ಉಪ್ಪು ಉಪನಿಷತ್ತಿರುತ್ತೆ ಅದೇನಾಗಿತ್ತು ಶಶ್ವತ್ ಸಂಬಂಧತೆ ತಶ್ವತ್ ಸಂಬಂಧತೆ ಆ ಉಪ್ಪು ಏನಾಗಿತ್ತು ಶಶ್ವತ್ ಸಂಬಂಧತೆ ಪೂರ್ತಿ ಸಮಗ್ರವಾಗಿ ನೀರಿನಲ್ಲೇ ತುಂಬಿ ಹೋಗಿದ್ದು ಅನಿಸಿಕೊಂಡಿದ್ದು ಈ ಇಲ್ಲಿಗೆ ಅದು ಉಳಿದೇ ಇರಲಿಲ್ಲ ಉಳಿದೇ ಇಲ್ಲ ಉಳಿದೇ ಇಲ್ಲ ತಂಪೋವಾಚ ನಮ್ಮ ತಂಗಿಗೆ ನೀರು ಕೇಳಿ ಬಂದು ಕೂತ್ ಮಾಡ ಅವಾಗ ಅಪ್ಪ ಹೇಳ್ತಾನೆ ತಂಪೋವಾಚ ಅತ್ರವಾವ ಸೋಮಿ ಸಂತಂ ಅತ್ರವಾವ ಸೋಮಿ ಏನಂ ಪರಿಹಾರೈತಿ ಅತ್ರೈವ ಇಲ್ಲೇ ಇದ್ದಲ್ಲಪ್ಪ ನಿನ್ ಗೊತ್ತಾಗಿಲ್ಲ ಭಗವಂತ ಇಲ್ಲಿದ್ರೆ ಯಾವ ಗೊತ್ತಾಗೋದಿಲ್ಲ ಅಂತ ಹೇಳ್ತೀನಿ ಉಪ್ಪು ಗೊತ್ತಾಗಲಿಲ್ಲ